ದೊಡ್ಡಾಟ ದುರ್ಯೋಧನನ ಗೌರವಭಂಗ ನಡೆಸಿಕೊಡುತ್ತಾರೆ ಬಸಯ್ಯ ಸಾಲಿಮಠ್ ಮತ್ತು ಸಂಗಡಿಗರು. ದೈತ್ಯರಿಗೆ ಭಯ ಭದ್ರತೆಯನ್ನು ಮಾಡುತ್ತ ವೈರಿಗಳಿಗೆ ಮಾನ್ವಂದನಂತೆ ತೋರುತ್ತ ಮೂರರಿಗೆ ರೌದ್ರಪತಿಯಂತೆ ಕಾಣುತ್ತ ಎರಡು ಅಸ್ತ್ರಗಳನ್ನು ಜೋಡಿಸಿ ಬಂದು ನಮ್ಮನ್ನು ದಾರೆಂದು ಕೇಳುವನು ನೀಡಿದ ಅವನೈ ಗಂಭೀರ ಸಂತಾದಿ ಚಂದಿರ. ಓಹೋ ದೇವ, ನಮಗೆ ಸುಂದರ ಸಾರಥಿ ಸಾರಥಿ ಎನ್ನುವರು ತಾವುದಾರು ದೊರೆಯೇ ಕರ್ಪೂರದ ಉರಿಯೇ. ಏಯ್ ಸಾರಥಿ, ನಾನು ದಾರೆಂದರೆ ಶಹಬ್ಬಾಸ್. 101 ಮಂದಿ ಕೌರವರು ತಂದಿದ್ರೆ ರಾಷ್ಟ್ರನಿಗೆ ಜ್ಯೇಷ್ಠ ಪುತ್ರನೆಂದನು ಶಹಬ್ಬಾಸ್. ಸಿಂಹ ಪೀಠದ ಮೇಲೆ ಕುಳಿತುಕೊಂಡು ಸಮಾನದಿಂದ ರಾಜ ಪರಿಪಾಲನೆಯನ್ನು ಮಾಡುವಂತಹ ದುರ್ಯೋಧನ ಭೂಪಾಲನೆಂದು ತಿಳಿಯರೈ ಚಂದಿರ. ದುರ್ಯೋಧನ ಭೂಪಾಲನಾದರೆ ಬಹಳ ಸಹಜವಾಯಿತು, ಕುಳಿತಂತ ಜನರಿಗೆ ಬಹುರಣ್ಯವಾಗಿ ತೋರಿತು. ಶಹಬ್ಬಾಸ್, ತಮ್ಮ ಇರುವ ರಾಜಮಂದಿರವನ್ನು ಬಿಟ್ಟು ನೆರೆದಿರುವ ಈ ಸಬದ್ದರಿಗೆ ಬಂದ ತಾತ್ಪರ್ಯವೇನ್ರಿ ಈ ಬುದ್ಧಿ? ಸಾರಥಿ, ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ, ಹೌದು ನೋಡ್ರಿ, ಆ ಮಂದಮತಿಯಾದ ಪಾಂಡವರನ್ನು ಸೂಜಿನಲ್ಲಿ ಸೋಲಿಸಿ ಅರಣ್ಯಕ್ಕೆ ಕಳಿಸಿರುವೆನು. ಶಹಬ್ಬಾಸ್, ಅರಣ್ಯದಲ್ಲಿ ಪಾಂಡವರು ಯಾವ ಸ್ಥಿತಿಯಲ್ಲಿದ್ದಾರೆ ಎಂಬುವುದನ್ನು ನೋಡುವುದಕ್ಕೆ ಬರೋಣವಾಯಿತರೇ ಸಾರಥಿ. ಅತಿ ಜಾಗ್ರತೆ ಬಂದ್ರೆ ಬಹಳ ಸಹಜವಾಯ್ತು, ಮುಂದೆ ನಮ್ಗೆ ಆಜ್ಞೆಯನ್ನು ಪೇಳಿದ್ರಿ ದೇವ. ಎನ್ನೈ ಸಾರಥಿ ನಿನಗೆ ಆಜ್ಞೆವೇನೆಂದರೆ? ಹೌದ್ರಿ, ಎನ್ನೈದ ಮಿತ್ರನಾದ ಕರ್ಣನನ್ನು ಅತಿ ಜಾಗ್ರತೆಯಿಂದ ಕರೆಸುವಂತವನಾಗಲೇ ಸಾರಥಿ. ಅತಿ ಜಾಗ್ರತೆ, ಏನು ಚಿಂತೆಯಿಲ್ಲ, ಕರೆಸ್ತೇವ್ರಿ. ಏ ಬುದ್ಧಿ, ಬಂದವರು ತಾವದ ಸ್ವಾಮಿ ಹೋ ಹೋ ಎಂದು ವಿಚಾರಿಸುವೆ. ಚಟಸ್ಪಟ ದರ್ಪಟ ಧನುಧಾರಿ ಕಂದರ್ಪ ನೋಡು ನಟನೆ ನಡೆಸುತ್ತಲೇ ಶಬ್ಬಾ ಪ್ರಭಯದಂತೆ ಪ್ರಕಟಕರ್ತನಾಗಿ ಮಾತನಾಡಿಸುವ ಪಟು ಪಟನೆ ಶಬ್ಬಾಸ್. ನೀನು ನಾನ ಸೇವಕ. ಓಹೋ ದೇವ, ನಮಗೆ ಸುಂದರ ಸಾರಥಿ ಸಾರಥಿ ಅನ್ನೋರು ಶಬ್ಬ ಯಾವುದಾರು ಪುಂಡ ಕಲಿ ಪ್ರಚಂಡ ಸಾರಥಿ ನಾನು ನಾರಂದರೆ ಶಬ್ಬಾಸ್. ನಮ್ಮ ಮಾತೆಯಾದ ಕುಂತಿಯು ಭೋಜರಾಜರೆಂಬ ತಮ್ಮ ತಾತನ ಅನುಗ್ರಹದಲ್ಲಿರುವಾಗ ಶಬ್ಬಾಸ್. ದುರ್ವಾಸ ಮುನಿಯು ಮಂತ್ರವನ್ನು ಉಪದೇಶಿಸಿ ಅನುಗ್ರಹದಿಂದ ತಾಯಿ ಕುಂತಿಯು ನದಿಗೆ ಜಲವನ್ನು ತರಲಿಕ್ಕೆ ಹೋದಾಗ ಶಬ್ಬಾಸ್. ಮಂತ್ರ ಮನಪೂರ್ವಕ ಸೂರ್ಯನನ್ನು ಸ್ಪರ್ಶಿದ ಕ್ಷಣವೇ ಗರ್ಭಧಾರಿಯಾದಳು. ಹೌದ್ರಿ, ಪುರುಷನಿಲ್ಲದ ಪ್ರಸ್ತುತಿಯಾರನೆಂದು ಸೂರ್ಯನನ್ನು ಸ್ಪರ್ಶಿದ ಕ್ಷಣವೇ ಶಬ್ಬಾಸ್. ಘಟ್ಟ ಕಡಲನ್ನು ಬಿಸಿಲಿನಂತೆ ಕಿರಣದಿಂದ ಈ ಬಹುಮಂಡಲಕ್ಕೆ ಉರುಳಿಬಿದ್ದಿರುವೆ ಶಬ್ಬಾಸ್. ಶರೈ ಸಾರಥಿ ರಾಜೇಂದ್ರ ಭೂಪತಿ ಸಹಸ್ರ ಸೂರ್ಯನ ಪ್ರಕಾಶದಂತೆ ಎದುರಿಗೆ ಬಂದು ಎಲ್ಲನ್ನು ತರಕಿಸದೆ ಶಬ್ಬಾಸ್. ನದಿಯಲ್ಲಿ ನೂಕಿದ್ರಲ್ಲ ಶ್ರೀಹರಿ ಅಂತ ಕರ್ಣದಿಂದ ಅಂಬಿಗರನ್ನು ಹಂಬಲಿಸಿ ಬಂದು ಎಲ್ಲನ್ನು ಸಂಭ್ರಮದಿಂದ ಗಂಭೀರನಾಗುವರೆಗೆ ಕಳಿಸಿದನು. ಹೌದ್ರಿ, ಸ್ಥನಾಗಿ ಪ್ರೀತಿಯಿಂದ ಪರಶುರ ಮನೆ ಬಳಿಗೆ ಹೋಗಿ ಶಸ್ತ್ರವಿದ್ಯೆಗಳನ್ನು ಕಲಿತು ಶಬ್ಬಾಸ್. ದುರ್ಯೋಧನ ಮಹಾರಾಜರಿಗೆ ತಲೆಯನ್ನು ಬಾಗಿ ವೀರಾದಿ ವೀರರೋಳು ಮಲ್ಲವಿದ್ಯದಲ್ಲಿ ಪಾಂಡವರಿಗೆ ತನ್ನ ಮಾರ್ದಂಡವನ್ನು ಸಂರಕ್ಷಿಸಿ ಶಬ್ಬಾಸ್. ಕವಚ ಕುಂಡಲವನ್ನು ಧರಿಸಿಕೊಂಡಂತ ಕರ್ಣ ಬಹದ್ದೂರನನ್ನು ತಿಳಿದ ಸಾರಥಿ ಅತಿ ಜಾಗ್ರತೆ. ಕರ್ಣ ಬಹದ್ದೂರನಾದ್ರೆ ಬಹಳೇ ಸಹಜವಾಯಿತು, ಮುಂದೆ ನಮಗೇನ ಆಜ್ಞಾ ಪೇಳಿದ್ರಿ ಬುದ್ಧಿ. ಸಾರಥಿ ನನಗೆ ಮುಂದೆ ಆಜ್ಞೆಯೇನೆಂದರೆ? ಏನಿರುವುದ್ರಿ? ಎಲ್ಲ ಒಡೆಯನಾದ ದುರ್ಯೋಧನ ಮಹಾರಾಜನು ಧಾವನಿರುವನು ಶಬ್ಬಾಸ್. ಹೇಗನೆ ತೋರಿಸಿಕೊಡುವಂತವನಾಗಲ ಸಾರಥಿ ಅತಿ ಜಾಗ್ರತೆ. ತಮ್ಮ ಬಲಭಾಗದಲ್ಲಿರುವರು ನೋಡಿಕೊಳ್ಳಿರಿ, ಎರಡು ಮಾತಾಡಿಕೊಳ್ಳಿರಿ. ನಮ ನಮ ರಾಜೇಂದ್ರನೇ, ನಿನ್ನ ಪಾಲಕ್ಕೆ ವಂದಿಸುವನು. ಅಷ್ಟೈಶ್ವರ್ಯವಾಗಲಿ ಹೇಳುವಂತವನಾಗುವ ಅಂಗರಾಜನೇ ಮಹಾತೇಜನೇ. ಹೇ ರಾಜೇಂದ್ರನೇ, ಈ ವೇಳೆಯಲ್ಲಿ ಎನ್ನನ್ನು ಕರೆಸಿದ ಕಾರಣವೇನು ಮತ್ತು ಗೈದಿರುವರೇನು? ಶಬ್ಬಾಸ್. ನಿಮ್ಮ ಸೈನ್ಯದಲ್ಲಿರುವ ದ್ರೋಣ ಶಕುನ ಇವರೇನಾದರೂ ನಿಂದೆ ಮಾತನಾಡಿರುವರೇನು? ತಡೆಯದಲ್ಲಿ ಅಪ್ಪಣೆಯನ್ನು ಕೊಟ್ಟರ ಜನಮತಿಗಳೆಲ್ಲ ಸಣನಾಶವನ್ನು ಮಾಡಿ ಎಂಬ ಖಡಗಕ್ಕೆ ಅವತನ್ನು ಕೊಡುವೆನು. ಶಬ್ಬಾಸ್. ಕೇಳುತ್ತಿ ರಾಜ್ಯ ರವಿಕೋಟ ತೇಜ. ಚತುರಂಗ ಮಾರ್ಬಲ್ಯವನ್ನು ಶೃಂಗರಿಸಿ ಸಿದ್ಧಪಡಿಸಿ ಆ ಅರಣ್ಯದಲ್ಲಿ ವಾಸಿಸಿರುವ ಕುಲ್ಲ ಪಾಂಡವರ ಎದುರಿಗೆ ಘೋಷಯಾತ್ರೆ ನಿಮಿತ್ತವಾಗಿ ಶಬ್ಬಾಸ್. ಹೋಗವನು ನಡೆಯುವಂತವನಾಗು ಮಿತ್ರನೇ, ಸರ್ವಕಾಲಕ್ಕೆ ಸ್ವತಂತ್ರನೇ. ರಾಜೇಂದ್ರನೇ, ಮರುಮೋಸದಿಂದ ಜೂಜಿನಲ್ಲಿ ಸೋಲಿಸಿ ಅವರನ್ನು ಅರಣ್ಯಕ್ಕೆ ಕಳಿಸುವುದು ಎಂಬ ಮನಸ್ಸಿಗೆ ಬಾರದು. ಶಬ್ಬಾಸ್. ಅನ್ನ ಇಲ್ಲದ ಹಸಿದ ತಿರುಗುವರ ತಿರುಕ ಪಕ್ಕವನ್ನು ಬಯಸಿದ್ರೆ ಅವನ ಕುಕ್ಷ ಗೆಲನಿಯಷ್ಟು ತಳವಲಾರಿ ತನ್ನ ರಾಜ್ಯ ಸಾಂದ್ರಿಗುಣ ತೇಜ. ಜೈ ದುಷ್ಟ, ನೀನು ನಮ್ಮವನೆಂದು ಹೇಳಿದರೆ ನಿಂದೆಯ ಮಾತುಗಳನ್ನಾಡುತ್ತೀಯ. ಎಲೈ ಮೂರ್ಖನೇ, ಹೋಡಿ ಅಂಬಿಗಾರನ ಮನೆಯಲ್ಲಿ ಹುಟ್ಟಿದ ಕರ್ಣ ಎಷ್ಟಾದರೂ ನಿನ್ನ ಜಾತಿಗೆ ಹೋದೆ. ಎಲೈ ತಿಪ್ಪಿಯ ತುರ್ಕನೇ, ಎನ್ನ ಅನ್ನವನ್ನುಂದು ಎನ್ನ ಮೇಲೆ ತಿರುಗಿ ಬೀಳುತ್ತೀಯ. ಇನ್ನು ನನ್ನ ಮಂದಿರವನ್ನು ಬಿಟ್ಟು ತೆರಳುವಂತವನಾಗು ಭ್ರಷ್ಟ ಮಹಾದುಷ್ಟ. ರಾಜೇಂದ್ರನೇ, ನಿನ್ನ ಅಪ್ಪಯ ಪ್ರಕಾರ ಸೈನ್ಯವನ್ನು ಶೃಂಗರಿಸಿ ಗಂಗಾ ತೀರ ಠಾಣಕ್ಕೆ ರಥವನ್ನು ಹೊಡೆಯುವನು. ಶಬ್ಬಾಸ್. ಅಗ್ರಜನ ಅಪ್ಪಣೆಯನ್ನು ಕೊಡುವಂತವನಾಗುವ ಅಗ್ರಜ ಬಾನಕುಲ ತೇಜ. ಜಾಗ್ರತೆಯಿಂದ ಹೇಳುವಂತವನಾಗುವ ಜನತಾ ಬಂದವಡಿಯನಿಗೆ ದಾರೆಂದು ಕೇಳುವನು ನೀನು ಕಿಂಕರ ಋತುಗಳಿಗೆ ಭಯಂಕರ ನಮಗೆ ಸುಂದರ ಸಾರಥಿ ಸಾರ ದೊಡ್ಡ ದೇವರು ಸರಿಯೇ ಕಾಯರೈ ಸಾರಥಿ ನಾನು ದಾರಂದರೆ ಮುಕ್ಕಣ್ಣನೆಂದವರನ್ನು ಅಕ್ಕರದಿಂದ ಪಿಡಿದು ಸ್ವಚ್ಚಿದ ರಕ್ಕಸರ ಕೊಕ್ಕಿಗಳನ್ನು ಸಡಲಿಸುತ್ತ ದಿಕ್ಕು ದಿಕ್ಕಿನ ಪರ್ವತಗಳನ್ನು ಚಕ್ಕ ಚಕ್ಕನೆ ಈಡಾಡುತ್ತ ಮೆಕ್ಕಿದ ಮಾನವರಿಗೆ ಬೆನ್ನತ್ತಿ ಕೊಚ್ಚಿ ಅವರನ್ನು ಕೊಲ್ಲುತ್ತ ಈಡಿಲ್ಲ ನನಗೆ ಈ ಪೊಡವಿಯೋಳು ಅತಲ ಸುತಲ ಪಾತಾಳ ಮೂರು ಲೋಕಕ್ಕೆ ಕಾರ್ಭಾರ ಮಾಡುವ ಬಹದ್ದೂರ ಚಿತ್ರಸೇನೆಂದು ಕೊಂಡಾಡು ಬಲಿ ಅಂತರದಿಂದ ಮಾತನಾಡು ಚಿತ್ರಸೇನಾದ್ರೆ ಬಹಳ ಸಹಜವಾಯ್ತು ಕುಳಿತಂತ ಜನರಿಗೆ ಬಹಳ ರಮ್ಯವಾಗಿ ತೋರಿತು ಇರುವ ರಾಜ್ಯ ಮಂದಿರವನ್ನು ಬಿಟ್ಟು ಸುಂದರವಾದ ಸಭಮಂದಿರಿಗೆ ಬಂದ ಕಾರಣವೇನ್ರಿ ಬುದ್ಧಿ ಸಾರಥಿ ನಮ್ಮ ರಾಜ ಮಂದಿರವನ್ನು ಬಿಟ್ಟು ಈ ನೆರೆದಿರುವ ಸಭದಳಿಗೆ ಬಂದ ತಾತ್ಪರ್ಯವೇನೆಂದರೆ ನಮ್ಮ ಅತ್ಯಧಿಕವಾದ ಕಾಮಿಕ ವನವನ್ನು ನೋಡುವುದಕ್ಕೆ ಬರಲಾಯಿತು ಕಂಡೆಯ ಸಾರಥಿ ಇದಕ್ಕೇನನ್ನತಿ ಮುಂದೆ ನಮಗೇನು ಆಜ್ಞೆ ಕೇಳಿದ್ರಿ ಬುದ್ಧಿ ಹಳೆಯಲೈ ಸಾರಥಿ ನಿನಗೆ ಆಜ್ಞೆ ಏನಂದ್ರೆ ನಮ್ಮ ವನವನ್ನು ಕಾಪಾಡುವಂತ ವನಪಾಲಿಕನನ್ನು ಜಾಗೃತಿಯಿಂದ ಕರೆಸುವಂತವನಾಗಲೈ ಸಾರಥಿ ಅತಿ ಜಾಗೃತಿ ಏನು ಚಿಂತನೆ ಕರೆಸ್ತವ್ರಿ ಬುದ್ಧಿ ಬಂದವರು ತಾವದಾರ ಸ್ವಾಮಿ ಹೋ ಎಂದು ವಿಚಾರಿಸುವೆ ಬಲೆಯಲೈ ಕಡು ಬಯಲಿಂದ ನುಡಿಯುತ್ತ ಪರವಿಗೆ ಶಿರವಾಗಿ ವಂದಿಸುತ್ತ ಸಡಗರದಿಂದ ಬಂದವರಿಗೆ ದಾರಿಂದ ಕೇಳುವನು ನೀನು ದಾವನಲೈ ಸೇವಕ ಭಯತ್ರಣಿ ಪಾವಕ ಓಹೋ ದೇವ ನಮಗೆ ಸುಂದರ ಸಾರಥಿ ಸಾರಥಿ ಎನ್ನುವರು ತಾವದಾರ್ ಪುಂಡ ಕಲಿ ಪ್ರಚಂಡ ಬಲೆಯಲೈ ಸಾರಥಿ ನಾನು ದಾರಂದರೆ ಈ ಪರವಿಯೋಳು ಸಡಗರದಿಂದ ಚಿತ್ರ ಸೈನ ವನವನ್ನು ಕಾಯುವಂತ ವನಪಾಲಿಕನೆಂದು ತಿಳಿಯಲ ಈ ಸಾರಥಿ ಅತಿ ಜಾಗ್ರತೆ ವನಪಾಲಿಕನಾದ್ರೆ ಬಹಳ ಸಹಜವಾಯ್ತು ಕುಳಿತಂತ ಜನರಿಗೆ ಬಹು ರಮ್ಯವಾಗಿ ತೋರಿಸಿ ಅಬ್ಬಾಸ್ ನಿಮ್ಮ ಇರುವ ರಾಜ್ಯ ಮಂದಿರವನ್ನು ಬಿಟ್ಟು ನೆರೆತಿರುವ ಸಭಾ ಮಂದಿರಕ್ಕೆ ಬಂದ ಕಾರಣವೇನ್ರಿ ಬುದ್ಧಿ ಬಲೆಯಲೈ ಸಾರಥಿ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಹೌದಲ್ರಿ ನಮ್ಮ ವನದಲ್ಲಿ ಕೌರವೇಶನ ದಂಡು ಬಂದು ನಮ್ಮ ವನವೆಲ್ಲ ನಾಶ ಮಾಡಿ ಹಾಕ್ತಿದ್ದಾರೆ ಸಡಿಯದೆ ನಮ್ಮ ಒರೆಯನಿಗೆ ಹೇಳೋದಕ್ಕೆ ಬರೋಣವಾಯ್ತು ಸಾರಥಿ ಅತಿ ಜಾಗ್ರತೆ ನಮಗೇನು ಆಜ್ಞಾ ಕೇಳಿದ್ರಿ ಬುದ್ಧಿ ಬಲೆಯಲೈ ಸಾರಥಿ ನಿನಗೆ ಆಜ್ಞೆವೇನೆಂದರೆ ನಮ್ಮ ರಾಜನಾದ ಚಿತ್ರಸೈನನು ದಾವಲಿರುವನು ತೋರಿಸುವಂತವನಾಗಲ ಈ ಸಾರಥಿ ಅಲ್ಲೇ ತಮ್ಮ ಬಲವಾಗದಲ್ಲಿರುವರು ನೋಡಿಕೊಳ್ಳಿರಿ ಎರಡು ಮಾತಾಡಿ ನಮೋ ನಮೋ ರಾಜ ನಿಮ್ಮ ಪಾದಕ್ಕೆ ವಂದಿಸುವೆ ಅಷ್ಟೈಶ್ವರ್ಯವಾಗಲೇ ಹೇಳುವಂತವನಾಗುವನ ಪಾಲಿಕ ಸತ್ಯ ಸೇವಕ ಹೇ ಚಿತ್ರಸೈನ ಮಹಾರಾಜನೇ ಹೇ ವನಪಾಲಿಕನೇ ಹಾ ಇವತ್ತಿನ ದಿವಸ ಏನು ಕಾರಣದಿಂದ ಇಲ್ಲಿಗೆ ಗಮಿಸಿರುವೆ ಶಹಬ್ಬಾಸ್ ಜಾಗೃತಿಯಿಂದ ಪೇಳಬೇಕು ವನಪಾಲಿಕ ಕುಂಟ ಬಾಲಕ ಹೇ ಮಹಾರಾಜನೇ ಶಹಬ್ಬಾಸ್ ಎಂತ ಮರಿ ಮೋಸಕ್ಕೆ ಒಳಗಾದನು ಶಹಬ್ಬಾಸ್ ಹಸ್ತನಾವತಿಯ ಒಡೆಯನಾದ ದುರ್ಯೋಧನನು ಸರ್ವ ದಂಡದೊಂದಿಗೆ ಬಂದು ಶಹಬ್ಬಾಸ್ ನಮ್ಮ ವನವನ್ನೆಲ್ಲ ಹಾಳು ಮಾಡಿ ಹತ್ತಿದ್ದಾರೆ ಆ ಕುಲ್ಲ ಕೌರವರನ್ನು ಕೊಲ್ಲುವುದಕ್ಕೆ ನಡೆಯುವಂತವರಾಗು ರಾಜ ರವಿಕೋಟಿ ತೇಜ ಸಾರಥಿ ಆ ದುಷ್ಟ ದುರ್ಯೋಧನನು ಬಂದು ನಮ್ಮ ವನವೆಲ್ಲ ಹಾಳು ಮಾಡುವನಂತೆ ಸದ್ಯಕ್ಕೆ ಆ ದುಷ್ಟನ ಸೈನ್ಯವನ್ನು ಸಂಹರಿಸುವುದಕ್ಕೆ ತಡ ಮಾಡದ ರಥವನ್ನು ಬಿಡುವಂತವನಾಗಲ ಸಾರಥಿ ಭಂಡನೆ ಯಾರ ಶರಣನೆ. ನಿಮಗೆ ಚಿತ್ರಸೈನ್ಯನವನವೆಂದು ಗೊತ್ತಿಲ್ಲವೇ ಹಾಗೆ? ಸಪ್ಪ ಸಪ್ಪ ಅದ ಮರ್ಯ. ನಿಮ್ಮ ರುಂಡವನ್ನು ಹಾರಿಸಿ ಬಿಡುವನು, ಸುಮ್ಮನೆ ಶರಣು ಬಂದರೆ ನಿನಗೆ ಬಿಡುವೆನು. ಸಪ್ಪ ಇಲ್ಲದಿದ್ದರೆ ನಿನ್ನ ಶಿರ ಹರಿವನು ಕಂಡಯ ಅದಮ ಮಹಾಬಂಡ. ಚಿತ್ರಸಾನೆ ಬೋಳಿಯ ನಂದಿನಂತೆ ತೋರುವ ನೀನು ನನಗೆ ಔಟೆಲ್ಲ ಆಗಬೇಡ. ಸಪ್ಪ ಹಾಗೆ ಬಂದಿದೆ ಹಾಗೆ ತಿರುಗಿ ಹೋಗುವಂತವನಾಗು ಚಿತ್ರ ಮಾಡು ನನಗೆ ಚಿತ್ರ. ಬಹದ್ದೂರ ಕರ್ಣನೇ ಕೇಳು. ಸಪ್ಪ ಇದು ಅಲ್ಲದೆ ಮತ್ತಾದ್ರೂ ಹೇಳುವನು ಕೇಳುವಂತ ರಣದಲ್ಲಿ ಕಾಳಗವನ್ನು ಮಾಡದೇ ಎನ್ನ ಮೋಹನಾಸ್ತ್ರಕ್ಕೆ ಅಂಜಿ ಓಡಿ ಹೋದನು. ಎಲೈ ಸಾರಥಿ ರಾಜೇಂದ್ರ ಭೂಪತಿ, ಮತ್ತೆ ಯಾರಾದರೂ ಯುದ್ಧಕ್ಕೆ ಬರುವರಿದ್ದರೆ ಬರ ಹೇಳುವಂತವನಾಗಲೈ ಸಾರಥಿ. ಚಿಂತನೆ ಹೇಳ್ತವ್ರಿ ಪತಿ. ಅಂಬಕನ ಮಗನೇ ಸಹಪಾಸ್, ಅಷ್ಟೈಶ್ವರ್ಯ ದುಂದಗಾರಿಕೆಯಲ್ಲಿ ತಿರುಗಾಡುತ್ತ ಬಂದು ಎನ್ನ ವನವನ್ನು ನಾಶ ಮಾಡಿದ್ಯಾ ಮೂರ್ಖ. ಎಲ ಮೂರ್ಖನೇ ಎಲೈ ಚಂಡನೇ, ನಿನ್ನನ್ನು ನಾಶ ಮಾಡುವುದಕ್ಕೆ ಯಮರೂಪದ ಶಸ್ತ್ರವನ್ನು ಬಿಡುವೆನು. ಸೈರಿಸಿಕೊಳ್ಳುವಂತವನಾಗಲ ದುರ್ಯೋಧನ ಮಾಡುವೆನು ವರ್ಧನ. ಎಲೈ ದುಷ್ಟ ಹಮ್ಮಿನ ಮಾತುಗಳನ್ನಾಡುತ್ತೀಯ. ಶಹಬ್ಬಾಶ್, ಯುದ್ಧ ಮಾಡುವುದಾದರೆ ನಿರ್ಧರಿಸು, ಯೋಜನೆಯನ್ನು ಮಾಡಬೇಡ. ಶಹಬ್ಬಾಶ್ ಶಹಬ್ಬಾಶ್, ಒಬ್ಬರಕ್ಕಿಂತ ಒಬ್ಬರು ಕೌರವ ಸೈನ್ಯದಲ್ಲಿ ಇಂತಹ ಕೆಲಸಕ್ಕೆ ಬಲು ಸಮರ್ಥರಿದ್ದಾರೆ. ಕಡ್ಡಿಯ ಮುಂದೆ ಕಡ್ಡಿಯನ್ನು ಕರಿದು ತೋರಿಸಿದಂತೆ ನನಗೆ ಅಂಧಕ ಮಗನೆಂದು ಆಡುವೆ. ಶಹಬ್ಬಾಶ್ ಶಹಬ್ಬಾಶ್, ಎಲೈ ಮೂರ್ಖನೇ ಎಲೈ ಭಂಡನೇ. ಸೈನ್ಯನು ಸೋಲಿಸಿದ ನಂದು ಕಣ್ಣು ಕೆಂಪಗೆ ಮಾಡಿ ಕಾಗೆಯಂತೆ ಕಂಗೆಟ್ಟು ಬರುತ್ತೀಯ. ಶಹಬ್ಬಾಶ್, ಅಂತರಕ್ಷದಲ್ಲಿರುವ ದೇವತೆಗಳು ಭಯಗ್ರಸ್ತರಾಗುವರು. ಶಹಬ್ಬಾಶ್ ಶಹಬ್ಬಾಶ್, ನೋಡುವಂತವನಾಗಲ ಈ ಮೂಡ ಹಾಗೆ ಬಂದಿತ್ತು ನಿನಗೆ ಕೇಳ. ಅದಮನಾದ ದುರ್ಯೋಧನನೇ ಕೇಳು. ಶಹಬ್ಬಾಶ್, ಹುಚ್ಚು ಹತ್ತಿದ ಸುನಕನಂತೆ ಎಚ್ಚರವಿಲ್ಲದೆ ಹಲಬಬೇಡ. ಎಲ ಭಂಡನೆ ಎಲೈ ಚಂಡನೆ, ಎನ್ನ ಹಸ್ತದಲ್ಲೋ ಇರುವ ಮೋಹನಾಸ್ತ್ರದಿಂದ ನಿನ್ನ ಎರಡೂ ಕೈಗಳನ್ನು ಕಟ್ಟಿ ಒಗೆಯುವೆನು. ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲುವಂತವನಾಗು ಕೊಲ್ಲ ಅಲ್ಲ. ಎಲೈ ಚಂಡನೆ ಎಲೈ ಭಂಡನೆ, ಇದು ಅಲ್ಲದೆ ಮತ್ತಾದ್ರೆ ಅಜ್ಜನಿ ಕೇಳುವಂತವನ ಅದೇನಿರ್ಬೋದು ಜಾಗ್ರತೆಯಿಂದ ತಿಳಿಸುವಂತವನಾಗು. ಯಾವ ಪುಂಡನು ಆ ನಿನ್ನ ಮಹಾರಾಷ್ಟ್ರ ಪರಾಕ್ರಮವನ್ನು ಬಹಳ ಇರುವುದು ಶಹಬ್ಬಾಶ್. ಜಾಗ್ರತೆಯಿಂದ ಬಿಡುವಂತವನಾಗುವ ಚಿತ್ರ ಮಾಡಿದನು ವಿಚಿತ್ರ. ತಡ ಮಾಡದ ಯುದ್ಧಕ್ಕೆ ನಿಲ್ಲುವಂತವನಾಗು ಕೊಲ್ಲ ದೃಷ್ಟಿ ಬರೆಯುವನ ಅಲ್ಲ. ಕ್ರಿಕೆಟ್ ತಾರೆ ತಾರೆ ಕ್ರಿಕೆಟ್ ಗೆಲ್ಲುತ್ತ ಕ್ರಿಕೆಟ್ ತಾರೆ ಕ್ರಿಕೆಟ್ ತಾರೆ ಶಹಬ್ಬಾಶ್ ಅವನ ದಾಳಿನ ಈ ದುಷ್ಟ ದುರ್ಯೋಧನನು ತನ್ನ ಅಷ್ಟ ಐಶ್ವರ್ಯ ಮದ್ವಿನಲ್ಲಿ ತಿರುಗುತ್ತಾ ಬಂದ ಪಾಂಡವರ ಮುಂದೆ ಬಂದು ತನ್ನ ಐಶ್ವರ್ಯವನ್ನು ತೋರಿಸಿ ಮತ್ತು ನಮ್ಮ ವನವೆಲ್ಲ ಹಾಳು ಮಾಡಿರುವನು. ಈ ಅದಮನನ್ನು ಥಟ್ಟನೆಯನ್ನ ಮೋಹನಾಸ್ತ್ರದಿಂದ ಈ ಭೂಮಿಗೆ ಕಟ್ಟಿ ಉರುಳಿಸಿರುವನು. ಎಲೈ ಸಾರಥಿ ರಾಜೇಂದ್ರ ಭೂಪತಿ, ಸದ್ಯಕ್ಕೆ ಈ ಅದಮನನ್ನು ಒಯ್ದು ಪಟ್ಟಣದಲ್ಲಿ ನೂಕುವಂತವನಾಗಲೈ ಸಾರಥಿ. ಆಗಿ ಜಾಗ್ರತೆ, ಏನು ಚಿಂತೆ ನೂಕವ್ರೇ ಬುದ್ಧಿ. ಇದುವರೆಗೆ ದುರ್ಯೋಧನನ ಗರ್ವಭಂಗ ದೊಡ್ಡಾಟ ಮೂಡಿಬಂತು. ನಡೆಸಿಕೊಟ್ಟವರು ಬಸಯ್ಯ ಸಾಲಿಮಠ್ ಮತ್ತು ಸಂಗಡಿಗರು. ಈಗ ಕೇಳಿ ಕೃಷಿ ಹಾಡುಗಳು. ಮಾಡಿ ಗುಡುಗೆಯನ್ನು ಮಾಡಬೇಕು, ಬಿಸಿಲಿಗೆ ಕೀಟಕೋಶ ಹರಡಬೇಕು, ಬರೇ ತೊಗರಿ ಬೆಳೆಯುವುದನ್ನು ಬಿಡಬೇಕು, ಬ್ಯಾರೆ ಬ್ಯಾರೆ ಬೆಳೆಗಳನ್ನು ಬಿತ್ತಬೇಕು. ಹಿರಿಯೋ ದಿಸ್ಗ ಹೆಣ ಮುರುಗಿ ಇದೇ ತಂದ ಇದೇ ಸರಿದಿ, ಇದೇ ಖರೀದಿ ಇದೇ ಸರಿದಿ ಇದೇ ಖರೀದಿ. ರೈತರೆಲ್ಲ ಒಂದೇ ಸಲಕ್ಕೆ ಬಿತ್ತು ತರಿಬೇಕು, ಬಿತ್ತುವಾಗ ಜೋಳ ಪುಂಡಿ ಕೂಡಿಸಬೇಕು, ರೈತರೆಲ್ಲ ಒಂದೇ ಸಲಕ್ಕೆ ಬಿತ್ತು ತರಿಬೇಕು, ಬಿತ್ತುವಾಗ ಜೋಳ ಪುಂಡಿ ಕೂಡಿಸಬೇಕು, ಕವಲು ಕೋಲು ನೆಟ್ಟು ಹಕ್ಕಿ ಕರೆಯಲೇಬೇಕು, ಕವಲು ಕೋಲು ನೆಟ್ಟು ಹಕ್ಕಿ ಕರೆಯಲೇಬೇಕು, ಬೇಗ ಬೇಗ ಬಿತ್ತಿ ಕೆಲಸ ಮುಗಿಸಲೇಬೇಕು, ಬೇಗ ಬೇಗ ಬಿತ್ತಿ ಕೆಲಸ ಮುಗಿಸಲೇಬೇಕು. ಹೆಣಿಯೋದಿಸಿದ ಹೆಣ ಮುರುಗಿ ಬಿಗಿದೇ ಕಂದ ಇದೇ ಸಹಿರಿ ಇದೇ ಸಹಿರಿ ಇದೇ ಸಹಿರಿ ಇದೇ ಸಹಿರಿ. ಬೇಗ ಬಲ್ವ ತಳಿಯನ್ನು ಬಳಸಬೇಕು, ಬೇಡಿ ಗಂಜಿ ಬಲ್ಕ ತರುವ ಗುಣವಿರಬೇಕು, ಬೇಗ ಬಲ್ವ ತಳಿಯನ್ನು ಬಳಸಬೇಕು, ಬೇಡಿ ಗಂಜಿ ಬದುಕ ತರುವ ಗುಣವಿರಬೇಕು, ಮೋಹಕ ಬಳೆಯ ಹಾಕಿ ಹುಳುವ ಗಮನಿಸಬೇಕು, ಮೋಹಕ ಬಳೆಯ ಹಾಕಿ ಹುಳುವ ಗಮನಿಸಬೇಕು, ಹುಳದ ಸಂಖ್ಯೆ ನೋಡಿ ಕ್ರಮ ಜರುಗಿಸಬೇಕು, ಹುಳದ ಸಂಖ್ಯೆ ನೋಡಿ ಕ್ರಮ ಜರುಗಿಸಬೇಕು. ಹೆಲಿಯೋದಿಸಿದ ಗಿಡ ಮುರುಗಿ ಬಿಗಿದೇ ತಂದ ಇದೇ ಸಹಿರಿ ಇದೇ ಕರೆದಿ ಇದೇ ಸಹಿರಿ ಇದೇ ಕರೆದಿ. ಬೇವು ಮೆಣಸು ಕಷಾಯ ಬೇಕೇ ಬೇಕು, ತಂಬಾಕಿನ ಕಷಾಯ ಕೂಡ ತಯಾರಿಸಬೇಕು, ಬೇವು ಮೆಣಸು ಕಷಾಯ ಬೇಕೇ ಬೇಕು, ತಂಬಾಕಿನ ಕಷಾಯ ಕೂಡ ತಯಾರಿಸಬೇಕು, ಆಕಳ ಸಗಣಿ ಮೂತ್ರ ಬಳಸಬೇಕು, ಆಕಳ ಸಗಣಿ ಮೂತ್ರ ಬಳಸಬೇಕು, ಕತ್ತಿ ಕಂಡ ಒಡನೆ ಕ್ರಮ ಜರುಗಿಸಬೇಕು, ಕತ್ತಿ ಕಂಡ ಒಡನೆ ಕ್ರಮ ಜರುಗಿಸಬೇಕು. ಹೆಣಿಯೋದಿಸಿದ ಗಿಡ ಮುರುಗಿ ಬಿಗಿದೇ ಕಂದ ಇದೇ ಸಹಿರಿ ಇದೇ ಖರೀದಿ ಇದೇ ಸಹಿರಿ ಇದೇ ಖರೀದಿ. ¶¶ ಔಷಧಿಯನ್ನು ಬೇಕಾದರೆ ಒಮ್ಮೆ ಬಳಸಿರಿ, ಸಾಧ್ಯವಿರುವಷ್ಟು ಅದನ್ನು ದೂರ ತಳ್ಳಿರಿ. ಔಷಧಿಯನ್ನು ಬೇಕಾದರೆ ಒಮ್ಮೆ ಬಳಸಿರಿ, ಸಾಧ್ಯವಿರುವಷ್ಟು ಅದನ್ನು ದೂರ ತಳ್ಳಿರಿ. ನಿಸರ್ಗದ ತತ್ವಗಳನ್ನು ಪಾಲಿಸಿರಿ, ನಿಸರ್ಗದ ತತ್ವಗಳನ್ನು ಪಾಲಿಸಿರಿ. ಕಡಿಮೆಯಾಗುತ್ತಾದ ಗುಣದ ತಳ್ಳುವೆ, ಕಡಿಮೆಯಾಗುತ್ತಾದ ಗುಣದ ತಳ್ಳುವೆ. ಕಡಿಯೋಡಿಸಿದ ಹೆಗಣ್ಣುಡಿಗೆ ಇದೇ ತಂದ, ಇದೇ ಸರಿದಿ, ಇದೇ ಸರಿದಿ, ಇದೇ ಸರಿದಿ, ಇದೇ ಸರಿದಿ, ಇದೇ ಸರಿದಿ, ಇದೇ ಸರಿದಿ, ಇದೇ ಸರಿದಿ, ಇದೇ ಸರಿದಿ. ಕೆಂಪು ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳ ಕೈತಿ ಮಲ್ಲಿಗೆ ದೇವಿ ನಾಗ. ಕೆಂಪು ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳ ಕೈತಿ ಮಲ್ಲಿಗೆ ದೇವಿ ನಾಗ. ಅರಳ ಕೈತಿ ಮಲ್ಲಿಗೆ ದೇವಿ ನಾಗ. ಸಜ್ಜೆ ಮೆಕ್ಕೆಜೋಳ ಹುಲ್ಲು ಕಬ್ಬು ಬೆಳೆಗಳ, ಜೋಳ ಸಜ್ಜೆ ಮೆಕ್ಕೆಜೋಳ ಹುಲ್ಲು ಕಬ್ಬು ಬೆಳೆಗಳ. ಬೇರಿನೊಳಗ ಬೇರು ತೋರೆ ಬೆಳೆಸೆದೆ ನೀರು ಗೊಬ್ಬರ ಆಹಾರ ಹೀರಿ ಹೀರಿ. ಬೇರಿನೊಳಗ ಬೇರು ತೋರೆ ಬೆಳೆಸೆದೆ ನೀರು ಗೊಬ್ಬರ ಆಹಾರ ಹೀರಿ ಹೀರಿ. ಕೆಂಪು ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳ ಕೈತಿ ಮಲ್ಲಿಗೆ ದೇವಿ ನಾಗ. ಅರಳ ಕೈತಿ ಮಲ್ಲಿಗೆ ದೇವಿ ನಾಗ. ಉಣಿಯು ತೈತಿ ಜನಕ ಜನಕ ಬಿತ್ತಿಗ್ಯಾದ ಅರವತ್ತು ದಿನಕ ಉಣಿಯು ತೈತಿ ಜನಕ ಜನಕ. ಸತ್ವ ಎಲ್ಲ ಹೀರಿಕೊಂಡು ಆಗ ತೈತಿ ಪರಾವಲಂಬಿ, ಸತ್ವ ಎಲ್ಲ ಹೀರಿಕೊಂಡು ಆಗ ತೈತಿ ಪರಾವಲಂಬಿ. ಆರಾಮಾಗಿ ಇರ್ತೈತಿ ಬೆಳೆಯನ್ನು ನಂಬಿ ನಂಬಿ, ಆರಾಮಾಗಿ ಇರ್ತೈತಿ ಬೆಳೆಯನ್ನು ನಂಬಿ ನಂಬಿ. ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ದೇವಿ ನಾಗ. ಅರಳ ತೈತಿ ಮಲ್ಲಿಗೆ ದೇವಿ ನಾಗ. ಮಲ್ಲಿಗೆ ಒಂದು ಮೋಹಕ ಕಳೆಯು, ಕಳೆಯು ತೈತಿ ಬೆಳೆಯ ಕಳೆಯು. ಮಲ್ಲಿಗೆ ಒಂದು ಮೋಹಕ ಕಳೆಯು, ಕಳೆಯು ತೈತಿ ಬೆಳೆಯ ಕಳೆಯು. ಬದುಕು ತೈತಿ ಇಪ್ಪತ್ತು ವರ್ಷ, ಕಾಡ ತೈತಿ ವರುಷ ವರುಷ, ಕಾಡ ತೈತಿ ವರುಷ ವರುಷ. ಬದುಕು ತೈತಿ ಇಪ್ಪತ್ತು ವರುಷ, ಕಾಡ ತೈತಿ ವರುಷ ವರುಷ,